ಈ ರೋಗದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳದಲೆ ನಾವೇನನ್ನ ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ರೆ ಅಂತವರು ಬಹಳ ಮುಖ್ಯವಾಗಿ ಕೇಳಿಸ್ಕೋಬೇಕಾಗತ್ತೆ. ಈ ಎಲ್ಲ ಸಾಕಾಣಿಕೆದಾರರಿಗೆ ಯಾಕೆ ನಾವು ಈ ಕಂದು ರೋಗದ ಬಗ್ಗೆ ಹೇಳ್ತಾ ಇದೀವಿ ಅಂದ್ರೆ, ಪ್ರಾಣಿಗಳಲ್ಲಿ ಅಂದ್ರೆ ದೊಡ್ಡ ಪ್ರಾಣಿಗಳಲ್ಲಿ, ಲಾರ್ಜ್ ರುಮಿನೆಂಟ್ಸ್ ಅಂತ ಏನು ಕರಿತೀವಿ ನಾವು ದನ ಮತ್ತೆ ಎಮ್ಮೆಗಳಲ್ಲಿ, ಸೊ ಇದು 5-8% ವರೆಗೂ ಇದರ ಇನ್ಸಿಡೆನ್ಸ್ ಇದೆ. ಆಮೇಲೆ ಸಣ್ಣ ಪ್ರಾಣಿಗಳಲ್ಲಿ ಕುರಿ ಮೇಕೆಗಳಲ್ಲಿ 3-5% ವರೆಗೂ ಇದರ ಒಂದು ಇನ್ಸಿಡೆನ್ಸ್ ಇದೆ. ಸೊ ಇದರ ಪ್ರಮಾಣ ಕಡಿಮೆ ಆದರೂ ಸಹ ಇದು ಆರ್ಥಿಕವಾಗಿ ಹೆಚ್ಚು ನಷ್ಟವನ್ನು ಉಂಟು ಮಾಡ್ತಕ್ಕಂಥದ್ದು, ಮತ್ತೆ ಸಾಕಾಣಿಕೆ ಮಾಡ್ತಕ್ಕಂಥ ರೈತರಿಗೆ ರೈತರ ಮನೆಯವರಿಗೆ, ಆಮೇಲೆ ಯಾರೆಲ್ಲ ಆ ಒಂದು ರೋಗ ಪೀಡಿತ ಜಾನುವಾರುಗಳ ಒಂದು ಏನಿದೆ ಕಲುಷಿತ ಸಗಣಿ ಆಗಿರ್ಬೋದು, ಹಾಲಾಗಿರ್ಬೋದು, ಅಥವಾ ಅದು ಕರು ಹಾಕಿದಾಗ ಗರ್ಭಚೀಲದಿಂದ ಬರ್ತಕ್ಕಂಥ ದ್ರವ ಆಗಿರ್ಬೋದು ಅಥವಾ ಮಾಸ ಆಗಿರ್ಬೋದು, ಇವೆಲ್ಲವುಗಳನ್ನು ಮುಟ್ಕೊಂಡು ಯಾರು ಮಾಡ್ತಾರಲ್ವಾ ಅವರಿಗೆ ಈ ರೋಗ ಬರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ರೈತರಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಇವತ್ತಿನ ದಿನ ನಾವು ಮಾಡ್ತಾ ಇದ್ದೀವಿ. ಇದು ಅನಾದಿ ಕಾಲದಿಂದ ಇದ್ದರೂ ಸಹ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ರೈತರಿಗೆ ಇಲ್ಲ. ಸೊ ಈ ಒಂದು ದೃಷ್ಟಿಯಿಂದ ಈ ಆರ್ಥಿಕವಾಗಿ ಒಡೆತ ಕೊಡ್ತಕ್ಕಂಥ ಮತ್ತು ಜನರಿಗೆ ಮನುಷ್ಯರಿಗೂ ಸಹ ಕಾಯಿಲೆ ಈ ಬರುತ್ತೆ, ಈ ಕಾಯಿಲೆ ಪ್ರಾಣಿಗಳಿಂದ ಮನುಷ್ಯರಿಗೆ ತಗ ಹರಡ್ತಕ್ಕಂಥ ಕಾಯಿಲೆ, ಅದರಲ್ಲಿ ಹಲವಾರು ಕಾಯಿಲೆಗಳಿದ್ದಾವೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥವು. ಆ ಹಲವಾರು ಕಾಯಿಲೆಗಳಲ್ಲಿ ಇದು ಬಹುಮುಖ್ಯವಾದಂಥ ರೋಗ ಇದು. ಇದನ್ನ ಮೆಡಿಟರೇನಿಯನ್ ಫೀವರ್ ಅಂತೇಳಿ ಇದನ್ನು ಕರೀತಾರೆ ಈ ಕಾಯಿಲೆನ. ಯಾಕೆ ಅಂತಂದರೆ ಆದಷ್ಟು ಈ ಮೆಡಿಟರೇನಿಯನ್ ಕಂಟ್ರೀಸಲ್ಲಿಯೇ ಮತ್ತು ರಷ್ಯಾ ಆ ಕಡೆಯೆಲ್ಲ ಸೋಲ್ಜರ್ಸ್ಗೆ ಅವರು ಈ ಬೆಣ್ಣೆ ತುಪ್ಪ ಇಂಥವನ್ನೆಲ್ಲ ಯೂಸ್ ಮಾಡ್ತಾ ಇದ್ರು, ಅಂಥವ್ರಿಗೆ ಈ ಕಾಯಿಲೆ ಬರ್ತಾ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಈ ಕಾಯಿಲೆಯನ್ನು ಕಂಡುಹಿಡಿದ್ಬಿಟ್ಟು ಅನೇಕ ವಿಜ್ಞಾನಿಗಳು ಇದ್ರ ಬಗ್ಗೆ ಹೆಚ್ಚಿನ ಒಂದು ಸ್ಟಡಿಯನ್ನು ಮಾಡಿದಾಗ ತಿಳಿದು ಬಂತು ಇದು ಕಂದು ರೋಗ ಅಂತೇಳಿ. ಸೊ ಈ ಕಂದು ರೋಗ ಯಾವುದರಿಂದ ಬರುತ್ತೆ, ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ. ಒಂದು ಸರಿ ಜಾನುವಾರಿಗೆ ಬಂದರೆ ಅದು ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ದನ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಇದು ಲೈಫ್ ಟೈಮ್ ಅದರ ಒಂದು ಜೀವಿತಾವಧಿ ಪೂರ್ತಿಯಾಗಿ ಅವುಗಳಲ್ಲಿ ಇರ್ತಕ್ಕಂಥ ಕಾಯಿಲೆ. ಸೊ ಟೆಂಪರರಿಯಾಗಿ ಔಷಧಿಗಳನ್ನು ಕೊಟ್ಬಿಟ್ಟು ನಾವು ಇದನ್ನು ತಾತ್ಕಾಲಿಕವಾಗಿ ನಿಯಂತ್ರಣ ಮಾಡ್ಬೋದು ಅಷ್ಟೇ, ಸಂಪೂರ್ಣವಾಗಿ ಈ ರೋಗದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಜಾನುವಾರುಗಳಿಗೆ ಸಾಧ್ಯ ಇಲ್ಲ. ಒಂದ್ಸರಿ ಜಾನುವಾರುಗಳಿಗೆ ಕಾಯಿಲೆ ಬಂತು ಅಂದರೆ ಲೈಫ್ ಲಾಂಗ್ ಇರುತ್ತೆ, ಅದು ಲೈಫ್ ಲಾಂಗು ಆ ಒಂದು ಅನಿಮಲ್ಲು ಕ್ಯಾರಿಯರ್ ಅಂತ ಹೇಳ್ತೀವಿ. ಅದು ಲಕ್ಷಣಗಳನ್ನು ತೋರಿಸ್ತಾ ಇದ್ರು ಸಹ ಆ ಬ್ಯಾಕ್ಟೀರಿಯಾಗಳೇನಿದೆ ಹಾಲಲ್ಲಿ ಮತ್ತೆ ಮೂತ್ರದಲ್ಲಿ ಹೋಗ್ತಾ ಇರುತ್ತೆ. ಅದು ಈ ಒಂದು ರೋಗ ಕಂದು ಹಾಕುವ ರೋಗ ಅಂತ ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ಅಭಾರ್ಷ ಅಂತಂದು ಹೇಳಿ ಕರಿತೀವಿ. ಸೊ ಇದರ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ 7ನೇ ತಿಂಗಳಲ್ಲಿ ಅಭಾರ್ಷನ ಆಗ್ತಕ್ಕಂಥದ್ದು. ಸೊ ಜಾನುವಾರುಗಳು 3ನೇ ತ್ರೈಮಾಸಿಕ ಗರ್ಭಾವಧಿಯ 3ನೇ ತ್ರೈಮಾಸಿಕ ಅವಧಿಯಲ್ಲಿ ಅಂದ್ರೆ 7ನೇ ತಿಂಗಳಲ್ಲಿ ಭ್ರೂಣ ಹತ್ಯೆ ಆಗುತ್ತೆ, ಅಭಾರ್ಷನ್ ಆಗ್ಬಿಡುತ್ತೆ. ಅಭಾರ್ಷನ್ ಆಗ್ಬೋದು ಅಥವಾ ಸ್ಟಿಲ್ ಬರ್ತ್, ವೀಕ್ ಕರುಗಳು ಹುಟ್ಟಂತ ಸಂದರ್ಭಗಳಿರುತ್ತೆ. ಮಾಸದ ಚೀಲ ನಾವು ಪ್ಲಾಸೆಂಟ್ ಅಂತ ಏನು ಕರಿತೀವಿ ಇದು ಒಳಗಡೆ ಉಳ್ಕೊಳ್ಳುತ್ತೆ. ನಾವೇನ್ ಮಾಡ್ತೀವಿ ಈಗ ಹೆಚ್ಚಿಗೆ ಪಶುವೈದ್ಯರಾಗ್ಬೋದು ಅಥವಾ ಪಶುವೈದ್ಯ ಸಹಾಯಕರಾಗಿರ್ಬೋದು, ಪಶುವೈದ್ಯಕೀಯ ಪರೀಕ್ಷಕರಾಗಿರ್ಬೋದು ಅಥವಾ ನಮ್ಮ ಇಲಾಖೆ ಯಾವುದೇ ಸಿಬ್ಬಂದಿ ಆಗಿರ್ಬೋದು, ಅಂಥವರು ಹೆಚ್ಚಿನದಾಗಿ ಜಾನುವಾರುಗಳ ಜೊತೆ ನಾವು ಒಡನಾಟ ಏನು ಹೊಂದಿರ್ತೀವಿ ನಾವು ಪ್ಲಾಸೆಂಟ ಅಂತ ಏನು ಮಾಸದ ಚೀಲ ಅಂತ ಹೇಳ್ತೀವಲ್ಲ ಕರು ಹಾಕಿದ ಮೇಲೆ ಮಾಸದ ಚೀಲ ಇರುತ್ತೆ ಅದರ ಜೊತೆಗೆ, ಅಂಥದನ್ನು ತೆಗಿಯೋಕೆ ಹೋದಾಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗತ್ತೆ. ತಗೊಳ್ಳಿಲ್ಲ ಅಂತಂದರೆ ನಮ್ಮ ಕೈಯಲ್ಲಿ ಏನನ್ನ ಗಾಯಗಳಾಗಿದ್ದರೆ ಅಥವಾ ಅಲ್ಸರ್ಸ್ ಇದ್ದರೆ ಅಥವಾ ಬಾಯಲ್ಲಿ ಏನನ್ನ ಇತ್ತು ಅಂತಂದರೆ ಅಥವಾ ಕಣ್ಣಿಗೆ ಏನನ್ನ ಒಂದು ಹನಿ ಸಿಡಿತು ಅಂದರೆ ಆ ದ್ರವ ಗರ್ಭಚೀಲದ ದ್ರವ ಸೋಂಕುವಿನಿಂದ ಕೂಡಿರ್ತಕ್ಕಂಥ ಗರ್ಭಚೀಲದ ದ್ರವ ಒಂದು ಹನಿ ಕಣ್ಣಿಗೆ ಹಿಡಿತು ಅಂದರೆ ಅಥವಾ ಗಾಯಗಳ ಮುಖಾಂತರ ಕೈಗೆ ಎಲ್ಲನ ಗಾಯಗಳಾಗಿದ್ರೆ ಅದರ ಮುಖಾಂತರ ಆಗಲಿ ಅಥವಾ ಹಸಿ ಹಾಲನ್ನು ಯಾರು ಸೋಂಕಿನಿಂದ ಕೂಡಿದ ರಾಸುವಿನ ಹಸಿ ಹಾಲನ್ನು ಯಾರು ಕುಡಿತಾರೆ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಅಂಥವ್ರಿಗೂ ಸಹ ಬರೋಂಥ ಚಾನ್ಸಸ್ ಇರುತ್ತೆ. ಇದು ಮನುಷ್ಯರಿಗೂ ಸಹ ಬರೋದ್ರಿಂದ ಇದಕ್ಕೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಸೊ ಅದಕ್ಕೆ ಈ ಜಾಗೃತಾ ಕ್ರಮದ ಅಂಗವಾಗಿ ನಾವು ಪ್ರಮುಖವಾಗಿ ಈ ಕಂದು ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಕಂದು ರೋಗ ಬ್ರುಸೆಲ್ಲಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸೊ ಇದು ಇದರ ಸ್ಟ್ರೈನ್ ವೆರೈಟೀಸು ಬೇರೆ ಬೇರೆ ಸ್ಪೀಸೀಸಲ್ಲಿ ಬೇರೆ ಬೇರೆ ಥರ ಇದೆ. ಅಂದರೆ ಕ್ಯಾಟ್ಲಲ್ಲಿ ದನಗಳಲ್ಲಿ ಎಮ್ಮೆಗಳಲ್ಲಿ ಮಾಡೋಂಥದ್ದು ಬೇರೆ, ಮತ್ತು ಕುರಿ ಮೇಕೆಗಳನ್ನು ತಗೊಂಡಾಗ ಅದರಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಾ ಬೇರೆ. ಈ ಥರ ಬೇರೆ ಬೇರೆ ಬ್ಯಾಕ್ಟೀರಿಯಾ ಅಂದರೆ ಹಂದಿ ಕುರಿ ಮೇಕೆ ಮತ್ತು ದನಗಳಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಾ ಹೆಚ್ಚಾಗಿ ಮನುಷ್ಯನಿಗೂ ಸಹ ಸೋಂಕನ್ನು ಉಂಟು ಮಾಡುತ್ತೆ, ಕಾಯಿಲೆಯನ್ನು ಉಂಟು ಮಾಡುತ್ತೆ. ಸೊ ಮನುಷ್ಯನಿಗೆ ಕಾಯಿಲೆ ಉಂಟು ಮಾಡಿದಾಗ ಯಾವ ಥರ ಲಕ್ಷಣಗಳು ಯಾವ ಥರ ಬರುತ್ತೆ ಅಂತಂದರೆ ಅತಿ ಹೆಚ್ಚು ತಲೆನೋವು ಬರ್ಬೋದು, ಹೆಚ್ಚು ಜ್ವರ, ಜ್ವರ ರಾತ್ರಿ ಇರುತ್ತೆ ಬೆಳಿಗ್ಗೆ ಕಡಿಮೆ ಆಗುತ್ತೆ, ಮತ್ತು ಬೆಳಿಗ್ಗೆ ಇರುತ್ತೆ ರಾತ್ರಿ ಕಡಿಮೆ ಆಗುತ್ತೆ, ಈ ಥರ ಹೆಚ್ಚು ಕಡಿಮೆ ಏರು ಇಳಿತ ಆಗ್ತಾ ಇರ್ತದೆ. ಯಾವಾಗ ಸಬಕ್ಯೂಟ್ ಸ್ಟೇಜಲ್ಲಿ ಇದ್ದಾಗ, ಅಂದರೆ ನಾವೇನು ಕ್ಲಿನಿಕಲ್ ಮತ್ತು ಸಬ್ ಕ್ಲಿನಿಕಲ್ ಅಂತೇಳಿ ಕರಿತೀವಿ. ಸೊ ಸಬ್ ಕ್ಲಿನಿಕಲ್ ಫಾರ್ಮ್ ಆಫ್ ದ ಡಿಸೀಸ್ ಇದ್ದಾಗ ಅಥವಾ ಸಬಕ್ಯೂಟ್ ಡಿಸೀಸ್ ಇದ್ದಾಗ ಈ ಥರ ಜ್ವರ ಬರೋದು ಆಗ್ತಾ ಇರುತ್ತೆ. ಸೊ ಅಕ್ಯೂಟ್ ಡಿಸೀಸಲ್ಲಿ ನಿರಂತರವಾಗಿ ಜ್ವರ ಇರುತ್ತೆ, ಒಂದೇ ವಾರದಲ್ಲಿ ಒಂದು 5-6 kg ತೂಕ ಕಡಿಮೆ ಆಗೋಂಥ ಸಂದರ್ಭ ಇರುತ್ತೆ ಮನುಷ್ಯರಲ್ಲಿ. ಏನು ಗೊತ್ತಾಗದಲ್ಲೇ ತೂಕ ಕಡಿಮೆ ಆಗುತ್ತೆ, ಅತಿ ಹೆಚ್ಚಾಗಿ ಬೆವರೋದು, ಆಮೇಲೆ ಎಲ್ಲ ತರದ ಅಂಗಾಂಗಗಳ ವೈಫಲ್ಯನೂ ಕಂಡು ಬರುತ್ತೆ. ಮುಖ್ಯವಾಗಿ ಇದು ಶ್ವಾಸಕೋಶಗಳಿಗೆ ಬರುತ್ತೆ, ಜೀರ್ಣಾಂಗಕ್ಕೆ ಬರುತ್ತೆ, ಅಥವಾ ಮೂತ್ರಪಿಂಡಗಳ ವೈಫಲ್ಯ ಶುರುವಾಗ್ಬೋದು. ಎಲ್ಲ ಅಂಗಗಳಿಗೂ ಬರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಕಾಯಿಲೆ. ಸೊ ಹಾಗಾಗಿ ಮನುಷ್ಯರಲ್ಲಿ ಇದು ಮನುಷ್ಯನ ಕೆಲವು ಬುಕ್ಸಲ್ಲಿ ಡೆಡ್ ಎಂಡ್ ಅಂತ ಹೇಳ್ತಾರೆ. ಅಂದರೆ ಮನುಷ್ಯರಿಂದ ಮತ್ತೆ ಬೇರೆ ಮನುಷ್ಯರಿಗೆ ಇದು ಪಸರಸಲ್ಲ, ಅಂದರೆ ಹರಡಲ್ಲ. ಆದರೆ ಕೆಲವು ಇದರ ಪ್ರಕಾರ ರೇರ್ ಕೇಸಸ್ಸಲ್ಲಿ ಮನುಷ್ಯರಿಂದ ಮನುಷ್ಯರಿಗೂ ಸಹ ಬರೋಂಥ ಚಾನ್ಸಸ್ ಇದೆ ಅಂತೇಳಿ ಹೇಳ್ತಾರೆ. ಈ ಲಿಟ್ರೇಚರಲ್ಲಿ ವೈಜ್ಞಾನಿಕ ಮಾಹಿತಿಯ ಪ್ರಕಾರ ಭಾಳ ವಿರಳವಾಗಿ ಮನುಷ್ಯರಿಂದ ಮನುಷ್ಯರಿಗೂ ಸಹ ಬರೋಂಥ ಚಾನ್ಸಸ್ ಇರುತ್ತೆ. ನಾನು ಹೇಳಿದಾಗೆ ಅವರಿಗೆ ವಿಪರೀತ ತಲೆನೋವು, ಜ್ವರ ಇವೆಲ್ಲ ಲಕ್ಷಣಗಳು ಕಂಡುಬರುತ್ತೆ. ಆಮೇಲೆ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಇದರಲ್ಲಿ ಮನುಷ್ಯರಲ್ಲಿ ಈ ಏನಂತೀವಿ ನಾವು ಸಂತಾನ ವೈಫಲ್ಯ, ಗಂಡು ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಗಂಡು ಮಕ್ಕಳಲ್ಲಿ ರೋಗ. ಯಾಕಂದರೆ ಗಂಡು ಮಕ್ಕಳೇ ಹೆಚ್ಚಾಗಿ ಟ್ರೀಟ್ಮೆಂಟಲ್ಲಿ, ಚಿಕಿತ್ಸೆಯಲ್ಲಿ ಅಥವಾ ಆ ಪ್ರಾಣಿಗಳ ಸಾಕಾಣಿಕೆಯಲ್ಲಿ ಇರೋದ್ರಿಂದ ಅವರಿಗೆ ಸಂತಾನ ವೈಫಲ್ಯ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಪರ್ಮನೆಂಟು, ನಾವೇನನ್ನ ಸರಿಯಾದ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದರೆ ಅವನು ಲೈಫ್ ಟೈಮು ಇನ್ಫರ್ಟೈಲ್, ಸ್ಟೆರೈಲ್ ಆಗಿ ಉಳಿದ್ಬಿಡ್ತಾನೆ, ಮಕ್ಕಳಾಗಲ್ಲ. ಅಂಥ ಒಂದು ಸೋಂಕು ಪೀಡಿತ ಜನಾಂಗಕ್ಕೆ ಜಲ್ದಿ ಟ್ರೀಟ್ಮೆಂಟ್ ಮಾಡಿಸ್ಲಿಲ್ಲ ಅಂತಂದರೆ ಏನನ್ನ ಟೆಸ್ಟಿಕಲ್ಸು ಎಲ್ಲ ಇನ್ವಾಲ್ವ್ ಆಗಿ ಡಿಜನರೇಷನ್ ಶುರುವಾಯಿತು ಅಂತಂದರೆ ಅಂಥ ಟೈಮ್ನಲ್ಲಿ ನಾವು ಪರ್ಮನೆಂಟಾಗಿ ನಾವು ಸ್ಟೆರೈಲ್ ಅಂದರೆ ಸಂತಾನೋತ್ಪತ್ತಿ ವೈಫಲ್ಯವನ್ನು ಪಡಿಬೇಕು ಅಂಥವ್ರಿಗೆ ಮಕ್ಕಳಾಗಂಥ ಸಂದರ್ಭಗಳಿರೋದಿಲ್ಲ. ಸೊ ಈ ಥರ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾಯಿಲೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ ತಪ್ಪಾಗಲಾರದು. ಈ ಥರ ಒಂದು ಪ್ರಮಾಣ ಕಡಿಮೆ ಇದ್ದರೂ ಸಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕೆಂತಂದರೆ ರೋಗಕಾರಕ ಲಕ್ಷಣಗಳು ಆ ಥರ ಮತ್ತು ರೋಗ ಹರಡ್ತಕ್ಕಂಥ ಒಂದು ಇದು ಜಾಸ್ತಿ ಇದೆ ಈ ಒಂದು ಇದರಲ್ಲಿ, ಬ್ರುಸಿಲೋಸಿಸಲ್ಲಿ. ಜಸ್ಟ್ ಸೋಂಕಿನ ಒಂದು ಇದು ದ್ರವ ಆಗಿರ್ಬೋದು ಅಥವಾ ಗರ್ಭಚೀಲದ ಒಂದು ಇದಾಗಿರ್ಬೋದು, ಅವುಗಳ ಮುಖಾಂತರ ಬರುವಂಥ ಕಾಯಿಲೆ. ಸೊ ಈ ಬೊವೈನ್ ಬ್ರುಸಿಲೋಸಿಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಎಮ್ಮೆ ಮತ್ತು ರಾಸುಗಳಲ್ಲಿ ಬ್ರುಸೆಲ್ಲಾ ಅಬಾರ್ಟಸ್ ಅಂತಕ್ಕಂಥ ಒಂದು ಕ್ರಿಮಿ ಬ್ಯಾಕ್ಟೀರಿಯಾದಿಂದ ಈ ಕಾಯಿಲೆ ಬರುತ್ತೆ. ಈ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಮನುಷ್ಯರಿಗೂ ಸಹ ಬರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಹೇಳಿದ್ದು ಅಬಾರ್ಷನ್ ಆದರೆ ಅಥವಾ 7ನೇ ತಿಂಗಳಲ್ಲಿ ಏನನ್ನ ಕಂದು ಹಾಕಿದ್ರೆ ಅಂಥ ಟೈಮಲ್ಲಿ ನಾವು ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂಥ ರಾಸುಗಳನ್ನು ನಾವು ರಕ್ತ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ, ಆಮೇಲೆ ಹಾಲಿನ ಪರೀಕ್ಷೆಗೂ ಒಳಪಡಿಸಬೇಕಾಗತ್ತೆ. ಇದು ಫೀನಲ್ ಆಗಿರ್ಬೋದು, ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಫಾರ್ಮಲಿನ್ ಆಗಿರ್ಬೋದು, ಇಂಥ ದ್ರಾವಣಗಳಿಂದ ಸಂಪೂರ್ಣವಾಗಿ ಈ ಬ್ಯಾಕ್ಟೀರಿಯಾವನ್ನು ನಾವು ನಾಶ ಮಾಡಬಹುದು. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಸೊ ವಿಶ್ವ ಆರೋಗ್ಯ ಸಂಸ್ಥೆ ಈ ನಿಟ್ಟಿನಲ್ಲಿ ಇದು ಮನುಷ್ಯರಿಗೆ ಜಾಸ್ತಿ ರೋಗಕಾರಕವಾಗಿರೋದ್ರಿಂದ ಮತ್ತೆ ಯಾವುದೇ ಒಂದು ಪ್ರಾಣಿ ಕಾಯಿಲೆ ಏನನ್ನ ಬಂತು ಅಂತಂದ್ರೆ ಅದು ಲೈಫ್ ಟೈಮ್, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ಲೈಫ್ ಟೈಮ್ ಇರುತ್ತೆ. ಇದೇನು ಮಾಡುತ್ತೆ ಅಂತಂದ್ರೆ ಆ ಪ್ರಾಣಿ ಗರ್ಭ ಧರಿಸಿದ ಸಂದರ್ಭದಲ್ಲಿ ಮಾತ್ರ ಗರ್ಭಚೀಲವನ್ನು ಪ್ರವೇಶ ಮಾಡುತ್ತೆ, ಅಲ್ಲಿ ಭ್ರೂಣವನ್ನು ಸಾಯಿಸುತ್ತೆ, ಅಲ್ಲಿ ಅಬಾರ್ಷನ್ ಆಗಂಗೆ ಮಾಡುತ್ತೆ. ಮತ್ತೆ ಉಳಿದಂಥ ದಿನಗಳಲ್ಲಿ ಒಂದು 15 ದಿನದ ನಂತರ ಮತ್ತೆ ಎಲ್ಲ ಕೀಲುಗಳಲ್ಲಿ, ಎಲ್ಲ ರಾಸುಗಳ ಕೀಲುಗಳಲ್ಲಿ ಇದು ವಾಸ ಮಾಡುತ್ತೆ. ಸೊ ಹಾಗಾಗಿ ಕೀಲುಗಳೆಲ್ಲ ಬಾತ್ಕೊಂಡಿರ್ತವೆ. ಯಾವ ಪ್ರಾಣಿಗೆ ಈ ಸೋಂಕಿದೆಯಲ್ಲ ಕೀಲುಗಳೆಲ್ಲ ಊದ್ಕೊಂಡ್ಬಿಟ್ಟು ಬಾವಿರುತ್ತೆ, ಅದು ಪರ್ಮನೆಂಟ್ ಆಗಿರುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾ ಅಲ್ಲೇ ವಾಸವಾಗಿರುತ್ತೆ ಕೀಲುಗಳಲ್ಲಿ. ಸೊ ಅದು ಯಾವಾಗ ಗರ್ಭ ಧರಿಸುತ್ತೋ ಮತ್ತೆ ಪುನಃ 7ನೇ ತಿಂಗಳಿಗೆ ಬಿದ್ದಾಗ ಮತ್ತೆ ಗರ್ಭವನ್ನು ಪ್ರವೇಶ ಮಾಡಿಬಿಟ್ಟು ಭ್ರೂಣ ಹತ್ಯೆ ಮಾಡುತ್ತೆ. ಈ ಥರ ಒಂದು ಲಕ್ಷಣಗಳನ್ನು ತೋರಿಸ್ತಕ್ಕಂಥ ಕಾಯಿಲೆ. ಉಳಿದಂಥ ಸಂದರ್ಭದಲ್ಲಿ ಕಾಯಿಲೆ ಇದ್ದರೂ ಸಹ, ರೋಗಾಣುಗಳು ದೇಹದಲ್ಲಿ ಇದ್ದರೂ ಸಹ ಯಾವುದೇ ಲಕ್ಷಣಗಳನ್ನು ತೋರಿಸೋದಿಲ್ಲ, ಅಪಿಯರೆಂಟ್ಲಿ ಹೆಲ್ತಿಯಾಗಿ ಕಾಣುತ್ತೆ, ಅಂದರೆ ನೋಡೋದಕ್ಕೆ ಎಲ್ಲ ಥರ ಆರೋಗ್ಯವಾಗಿದೆ ಅನ್ನೋ ಥರ ಕಾಣುತ್ತೆ. ಸೊ ಈ ಥರ ಒಂದು ಲಕ್ಷಣ ಇರೋದ್ರಿಂದ ಇದನ್ನು ಒಂಥರ ಇಡನ್ ಕಿಲ್ಲರ್ ಅಂತಂದೇ ಹೇಳ್ಬೋದು ನಾವು. ಸೊ ನಮ್ಮ ಒಂದು ಹಳ್ಳಿಗಾಡು ಜನರಿಗೆ ದನ ಎಮ್ಮೆ ಕುರಿ ಮೇಕೆ ಸಾಕಾಣಿಕೆ ನಮ್ಮ ಜೀವನಾಡಿ ಅಂತಂದೇಳಿ ಹೇಳ್ಬೋದು. ಸೊ ಅನಾದಿ ಕಾಲದಿಂದ ನಮ್ಮ ಒಂದು ಜನಾಂಗ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರ ಒಂದು ಆದಾಯದ ಮೂಲ ಅಂದರೆ ತಪ್ಪಾಗಲಾರದು. ಎಷ್ಟೋ ಜನರು ಹೈನುಗಾರಿಕೆಯಿಂದ ಬದುಕ್ತಾ ಇದ್ದಾರೆ, ಕುರಿ ಮೇಕೆ ಸಾಕಾಣಿಕೆಯಿಂದ ಬದುಕ್ತಾ ಇದ್ದಾರೆ ಇವತ್ತಿನ ದಿನ. ಇಂಥ ಒಂದು ಸಂದರ್ಭದಲ್ಲಿ ಈ ಕಾಯಿಲೆ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕೆ ಅಂತಂದರೆ ಜೀವನ ಪೂರ್ತಿ ಈ ಕಾಯಿಲೆಯಿಂದ ನರಳೋದ್ರಿಂದ, ಯಾವಾಗ ಗರ್ಭ ಧರಿಸಿರುತ್ತೋ ಆ ಟೈಮ್ನಲ್ಲಿ ಮಾತ್ರ ಇದು ಕಾಣೋದ್ರಿಂದ ಸೊ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂದರೆ ತಪ್ಪಾಗಲ್ಲ. ಸೊ ಪ್ರತಿ ವರ್ಷ 350 ಮಿಲಿಯನ್ನಷ್ಟು ದುಡ್ಡು ಈ ಕಾಯಿಲೆಯಿಂದ ನಮ್ಮ ರಾಷ್ಟ್ರದಲ್ಲಿ ನಷ್ಟ ಉಂಟಾಗ್ತಾ ಇದೆ ಅಂದರೆ ಅದಕ್ಕೇನು ಎರಡನೇ ಮಾತೇ ಇಲ್ಲ. ಸೊ ಅಷ್ಟು ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಒಂದು ಬಹುದೊಡ್ಡ ಕಾಯಿಲೆ ದನಗಳಲ್ಲಿ, ಕುರಿ ಮೇಕೆಗಳಲ್ಲಿ ಮತ್ತು ಹಂದಿಯಲ್ಲಿ. ಈ ಕಾಯಿಲೆ ಬಂದಾಗ ಆ ದನ ಕುರಿ ಮೇಕೆ ಹಂದಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂಥ ಚಾನ್ಸಸ್ಸು ಭಾಳ ಇರುತ್ತೆ. ಸೊ ಅದು ಯಾವ ರೀತಿ ಹರಡುತ್ತೆ ಈ ಕಾಯಿಲೆ? ನಾನು ಹೇಳಿದ್ನಲ್ಲ, ನಾವು ಕರು ತೆಗೆಯಕ್ಕೆ ಹೋದಾಗ ಕರು ಸಾಮಾನ್ಯವಾಗಿ ಸತ್ತೋಗುತ್ತೆ 7ನೇ ತಿಂಗಳಲ್ಲಿ, ತನ್ನಷ್ಟೇ ತಾನೇ ಅಬಾರ್ಷನ್ ಆಗುತ್ತೆ. ಆದರೆ ಮಾಸದ ಚೀಲ ಒಳಗೆ ಉಳ್ಕೊಳ್ಳುತ್ತೆ ಸೊ ಮೆಜಾರಿಟಿ ಕೇಸಸ್ಸಲ್ಲಿ. ಸೊ ಮಾಸದ ಚೀಲ ಒಳಗೆ ಉಳ್ಕೊಂಡಾಗ ಅದು ನಂಜಾಗ್ಬಿಟ್ಟು ಆಕಳ ಜ್ವರ ಬರೋಂಥದ್ದು ಅಥವಾ ನಂಜು ಜಾಸ್ತಿ ಆದಾಗ ಸತ್ತು ಹೋಗೋಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಆ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ವೆಟರ್ನರಿಯನ್ಸ್ ಅಂಥ ಟೈಮ್ನಲ್ಲಿ ನೀವು ಹೋದಾಗ ಮಾಸದ ಚೀಲ ತೆಗೆಯೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸೊ ಮಾಸದ ಚೀಲ ತೆಗಿಬೇಕಾದ್ರೆ ಕೈಗೆ ಗ್ಲೌಸ್ ಹಾಕಿರಬೇಕು, ಕಣ್ಣಿಗೆ ಗಾಗಲ್ಸ್ ಸ್ಪೆಕ್ಟ್ ಹಾಕಿರಬೇಕು. ಇಲ್ಲ ಅಂತಂದರೆ ನೀವು ತೆಗಿಬೇಕಾದ್ರೆ ಏನನ್ನ ಒಂದು ಹನಿ ಕಣ್ಣಲ್ಲಿ ಬಿತ್ತು ಅಂತಂದರೆ ಯಾವಾಗ ಅಬಾರ್ಷನ್ ಆದಾಗ, 7ನೇ ತಿಂಗಳಲ್ಲಿ ಅಬಾರ್ಷನ್ ಆದಾಗ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಅಂಥ ಆಕಳುಗಳನ್ನು ಅಬಾರ್ಷನ್ ಆಗಿರ್ತಕ್ಕಂಥ ಜಾಗವನ್ನು ಕ್ಲೀನ್ ಮಾಡಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಬೇರೆ ರಾಸುಗಳ ಜೊತೆ ಇರಕ್ಕೆ ಬಿಡಬಾರ್ದು. ಅದನ್ನು ಬಿಟ್ಟರೆ ಏನಾಗುತ್ತೆ, ಬೇರೆ ದನಗಳಿಗೂ, ಆರೋಗ್ಯವಂತ ದನಗಳಿಗೂ ಸಹ ಈ ಕಾಯಿಲೆ ಬರುವಂಥ ಸಂದರ್ಭ ಇರುತ್ತೆ. ಸೊ ಇದು ಒಂದು ಸೋಂಕಿನ ಒಂದು ದ್ರವ ಅಥವಾ ಮಾಸದ ಚೀಲ ಮುಟ್ಟದಾಗ ಬರ್ತಕ್ಕಂಥ ಕಾಯಿಲೆ. ಮತ್ತು ಈವನ್ ಏರೋಸಾಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತಂದ್ರೆ ನೇರವಾಗಿ ಗಾಳಿಯ ಮುಖಾಂತರ ಸಹ ನಮ್ಮ ದೇಹವನ್ನು ಪ್ರವೇಶ ಮಾಡಿ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಆಮೇಲೆ ಲ್ಯಾಬಲ್ಲಿ ಯಾರ್ಯಾರು ಈ ಒಂದು ಬ್ಯಾಕ್ಟೀರಿಯಾವನ್ನು ಹ್ಯಾಂಡಲ್ ಮಾಡ್ತಾರೋ ಅವ್ರಿಗೂ ಸಹ ಬರೋಂಥ ಸಂದರ್ಭಗಳು. ಸರಿಯಾದ ರೀತಿಯಲ್ಲಿ ಇದನ್ನು ನಾವು ಹ್ಯಾಂಡಲ್ ಮಾಡಲಿಲ್ಲ ಅಂತ ಅಂದರೆ ನಮಗೂ ಸಹ ಬರೋಂಥ ಸಂದರ್ಭಗಳು ಜಾಸ್ತಿ. ಆಮೇಲೆ ಸೋಂಕಿನಿಂದ ಕೂಡಿದ ವೀರ್ಯಾಣು ಅಂದರೆ ನಾವು ಓರಿಗಳನ್ನು ಸಾಮಾನ್ಯವಾಗಿ ಒಂದು ಹಳ್ಳಿಯಲ್ಲಿ ಅಂದರೆ 2-3 ಓರಿಯನ್ನು ಇಟ್ಟಿರ್ತೀವಿ. ನಾವು ಬೆದಿಗೆ ಬಂದಾಗ ಅಲ್ಲೇ ರಾಸುಗಳನ್ನಾಗಲಿ ಎಮ್ಮೆಗಳನ್ನಾಗಲಿ ತಗೊಂಡೋಗ್ಬಿಟ್ಟು ಕಟ್ಟಿಸ್ತೀವಿ. ಅಂಥ ಓರಿ ಏನನ್ನು ಇನ್ಫೆಕ್ಷನ್ ಬಂತು ಅಂದರೆ ಅದಕ್ಕೆ ಬ್ರುಸಿಲೋಸಿಸ್ ಆಯ್ತು ಅಂದರೆ ಅದೊಂದೇ ಸಾಕು ಇಡೀ ಊರಿಗೆ ಕಾಯಿಲೆನ ಹಬ್ಬದಕ್ಕೆ. ಸೊ ಅಂಥ ಸಂದರ್ಭಗಳಲ್ಲಿ ಅತಿ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಆಮೇಲೆ 2 ವರ್ಷದಲ್ಲಿ 2 ಬಾರಿ ನಾವು ಎಲ್ಲೆಲ್ಲಿ ಡೈರಿ ಫಾರ್ಮ್ಸ್ ಇದೆ, ಎಲ್ಲೆಲ್ಲಿ ದನ ಸಾಕಾಣಿಕೆ ಮಾಡ್ತಾರೆ, ಎಲ್ಲೆಲ್ಲಿ ಹೈನುಗಾರಿಕೆಯನ್ನು ಮಾಡ್ತಾರೆ, ಎಲ್ಲೆಲ್ಲಿ ಮಿಲ್ಕ್ ಕಲೆಕ್ಷನ್ ಸೆಂಟರ್ಸ್ ಇದೆ ಅಲ್ಲೆಲ್ಲ ಮಿಲ್ಕನ್ನು ಮತ್ತು ರಾಸುಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ಪರೀಕ್ಷೆಗೆ ಒಳಪಡಿಸಿ ಈ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ಇವತ್ತು ಇದು ಭಾಳ ಮುಖ್ಯ. ಇದನ್ನು ಮಾಡಲಿಲ್ಲ ಅಂತಂದರೆ ನಾವೇ ಇಂಡೈರೆಕ್ಟಾಗಿ ಕಾಯಿಲೆಯನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಅಂತಂದು ಹೇಳಿ ಹೇಳ್ಬೋದಾಗುತ್ತೆ. ಸೊ ಹಾಗಾಗಿ ನಾವು ದನಗಳನ್ನು ಪರೀಕ್ಷೆ ಮಾಡಿಸ್ಬೇಕು. ಮತ್ತು ಕರುಗಳಿಗೆ ನಾವು ಈಗ ಈ ರೋಗದ ವಿರುದ್ಧ ಲಸಿಕೆ ಇದೆ. ಸೊ 4-8 ತಿಂಗಳ ವಯಸ್ಸಿನ ಎಲ್ಲ ಕರುಗಳಿಗೂ ಸಹ ವ್ಯಾಕ್ಸಿನೇಷನ್ ಅನ್ನು ಮಾಡಿದ್ರೆ ಲೈಫ್ ಟೈಮ್ ಇಮ್ಯುನಿಟಿ ಅಂದರೆ ಜೀವನ ಪರ್ಯಂತ ಒಂದೇ ಒಂದು ಇಂಜೆಕ್ಷನ್ ಮಾಡಿದ್ರೆ ಸಾಕು, ಜೀವನ ಪರ್ಯಂತ ಆ ರಾಸುವಿಗೆ ಅಂದರೆ ಲಸಿಕೆ ಮಾಡಿರತಕ್ಕಂಥ ರಾಸುವಿಗೆ ಕಾಯಿಲೆ ಬರಲ್ಲ. ಸೊ ಇದಕ್ಕೆ ಪರ್ಮನೆಂಟ್ ಪ್ರೊಟೆಕ್ಷನ್ ಏನಪ್ಪಾ ಅಂತಂದರೆ ವ್ಯಾಕ್ಸಿನೇಷನ್. ಸೊ ಅದನ್ನು ನಾವು ಮಾಡಬೇಕಾಗುತ್ತೆ. ಸೊ ಹಂದಿಗಳಲ್ಲಿ ನಾವು ನೋಡಿದಾಗ ಹಂದಿಗಳಲ್ಲೂ ಸಹ ಅಬಾರ್ಷನ್ ಆಗ್ತಕ್ಕಂಥ ಸಂದರ್ಭಗಳಿರುತ್ತೆ. ಆಮೇಲೆ ಮೆಟ್ರೈಟಿಸ್ ಗರ್ಭಚೀಲದ ಸೋಂಕು ಸಹ ಅವುಗಳಲ್ಲೂ ಸಹ ಉಂಟಾಗುತ್ತೆ. ಸೊ ಕುರಿ ಮತ್ತು ಮೇಕೆಗಳಲ್ಲಿ ಅದರಲ್ಲೂ ಸಹ 7ನೇ ತಿಂಗಳಲ್ಲಿ ಅಬಾರ್ಷನ್ ಆಗ್ತಕ್ಕಂಥದ್ದು, ಆಮೇಲೆ ವೀಕ್ ಆಗಿರ್ತಕ್ಕಂಥ ಮರಿಗಳು ಹುಟ್ಟತಕ್ಕಂಥದ್ದು, ರೋಗ ಪೀಡಿತ ಮರಿಗಳು. ನಂತರ ಎಲ್ಲ ಕೀಲುಗಳಲ್ಲಿ ಬಾವು ಉಂಟಾಗಿ ದ್ರವ ಸೇರಿಕೊಂಡು ದಪ್ಪ ಆಗುತ್ತೆ. ಈವನ್ ನಾಯಿ ಸಾಕಾಣಿಕೆ ಮಾಡೋರು ಇದರಲ್ಲೂ ಸಹ ನಾಯಿಗಳಲ್ಲೂ ಸಹ ಈ ಕಾಯಿಲೆ ಬರುತ್ತೆ. ನಾಯಿಗಳಲ್ಲಿ ಬಂದಂಥ ಕಾಯಿಲೆ ಮನುಷ್ಯರಿಗೂ ಬರೋಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ನಾಯಿಗಳಲ್ಲೂ ಸಹ ಈ ಕಾಯಿಲೆಯನ್ನು ನಾವು ಕಾಣ್ಬೋದು, ಅವುಗಳಲ್ಲೂ ಸಹ ಅಬರ್ಷನ್ ಆಗುತ್ತೆ. ಸೊ ಇದು ಆರ್ಕೈಟಿಸ್ ಅಂದರೆ ರೋಗ ಪೀಡಿತ ರಾಸುಗಳು ಅವುಗಳ ನಾವು ಇದನ್ನು ನೋಡಿದಾಗ ಬೀಜವನ್ನು ನೋಡಿದಾಗ ಬೀಜದ ಬಾವಿರುತ್ತೆ, ಬೀಜಗಳಲ್ಲಿ ಬಾವು ಕಂಡುಬರುತ್ತೆ, ಜ್ವರ ಇರುತ್ತೆ. ಸೊ ಇದು ಮೊದಲನೇ ಲಕ್ಷಣ. ಬೀಜದ ಬಾವು ಬಂತು ಅಂದರೆ ಈ ಕಾಯಿಲೆ ಇದು ಒಂದು ಕಾಯಿಲೆ ಇರ್ಬೋದು ಅಂತಂದೇಳಿ ಒಂದನ್ನು ಊಹಿಸ್ಬೋದು ನಾವು. ಮತ್ತು ಫರ್ದರ್ ಎಕ್ಸಾಮಿನೇಷನ್ ಫರ್ದರ್ ಲ್ಯಾಬೊರೇಟ್ರಿ ಡಯಾಗ್ನೋಸಿಸ್ಗೆ ಅಳವಡಿಸ್ಬೇಕಾಗಿತ್ತು, ಅದರ ಸೀರಮ್ ತಗೋಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ನೋಡಿರ್ಬೋದು ಆ ಮುಂದಿನ ಕಾಲುಗಳು ಕೀಲುಗಳ ಭಾಗದಲ್ಲಿ ಬಾವಿದೆ, ಹೈಗ್ರೋಮಾ ಅಂತ ಹೇಳಿ ನಾವು ಕರಿತೀವಿ. ಇದು ಕ್ರಾನಿಕ್ ಕೇಸಸ್ಸಲ್ಲಿ ಅಂದರೆ ಬಹಳ ದಿನಗಳಿಂದ ಬ್ರುಸಿಲೋಸಿಸ್ಗೆ ತುತ್ತಾದಂಥ ರಾಸುಗಳಲ್ಲಿ ನಮಗೆ ಈ ನೀ ಕ್ಯಾಪ್ ಅಂತ ಏನು ಹೇಳ್ತೀವಿ, ನೀ ಕ್ಯಾಪಲ್ಲಿ ನೀರು ತುಂಬಿಕೊಂಡು ಒಂಥರ ಏನೋ ಊತ ಬಂದಿರುತ್ತೆ. ನೀವು ಇಂಥ ರಾಸುಗಳನ್ನು ನೋಡಿದಾಗ ಬ್ರುಸಿಲೋಸಿಸ್ ಇರಬಹುದು ಅಂತೇಳಿ ನಾವು ಗ್ರಹಿಸ್ಬೋದು. ಈ ಕಾಯಿಲೆಗೆ ನಾವು ಅವುಗಳನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು. ಸೊ ಮಿಲ್ಕ್ ರಿಂಗ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಯಾವ ಒಂದು ರಾಸುಗಳನ್ನು ನಾವು ಸೋಂಕಿದೆ ಅಂತೇಳಿ ನಮ್ಮ ಸಂಶಯ ಪಡ್ತೀವಿ ಅಥವಾ ರೂಟೀನ್ ಆಗಿ ಯಾವುದೇ ಒಂದು ಹೈನುಗಾರಿಕೆ ಡೈರಿ ಫಾರಂ ಇರ್ಬೋದು, ಆ ಡೈರಿ ಫಾರಮಲ್ಲಿ 2 ವರ್ಷಕ್ಕೆ 2 ಬಾರಿ ನಾವು ಸ್ಕ್ರೀನಿಂಗ್ ಮಾಡಬೇಕಾಗತ್ತೆ. ಸ್ಕ್ರೀನಿಂಗ್ ಅಂದರೆ ಎಲ್ಲ ರಾಸುಗಳನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ಹಾಲನ್ನು ನಾವು ಇದು ಮಾಡಿಬಿಟ್ಟು ಒಂದು ಟೆಸ್ಟ್ ಟ್ಯೂಬಲ್ ತೊಗೊಂಡು ಅದಕ್ಕೆ ಬ್ರುಸೆಲ್ಲಾದು ಒಂದು ಆ್ಯಂಟಿಜೆನ್ ಬರುತ್ತೆ, ಅದರಲ್ಲಿ ಹಾಕಿದಾಗ ಪಾಸಿಟಿವ್ ಇತ್ತು ಅಂತಂದರೆ ರಿಂಗ್ ಫಾರ್ಮೇಷನ್ ಆಗುತ್ತೆ, ಆ ಥರ ಕಂಡು ಬಂತು ಅಂದರೆ ಅದು ಪಾಸಿಟಿವ್ ಅಂತೇಳಿ. ಸೊ ಈ ಥರ ನಾವು ಹಾಲಿನ ಪರೀಕ್ಷೆಯನ್ನು ಮಾಡಬೇಕಾಗ ಇಲ್ಲಿ ಹಾಲಿನ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಡೈರಿ ಫಾರ್ಮ್ಸ್ ಇದೆ ಅಲ್ಲೆಲ್ಲ ನಾವು ಈ ಥರ ರಾಸುಗಳನ್ನು ಪರೀಕ್ಷೆಗೆ ಒಳಪಡಿಸಿದರೆ ಇದು ಭಾಳ ಇಂಪಾರ್ಟೆಂಟು, ನಮಗೆ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ, ಕಾಯಿಲೆ ಇದೆಯೋ ಇಲ್ಲ ಅನ್ನೋದು. ಫರ್ದರ್ ಕನ್ಫರ್ಮೇಷನ್ಗೆ ಕನ್ಫರ್ಮೇಟರಿ ಡಯಾಗ್ನೋಸಿಸ್ಗೆ ನಾವು ಅದರ ಒಂದು ರಕ್ತವನ್ನು ತಗೊಂಡು ಅದರಿಂದ ಮತ್ತೆ ಪರೀಕ್ಷೆಗೆ ಒಳಪಡಿಸಿ ಕಾಯಿಲೆ ಇತ್ತು ಅಂತಂದರೆ ಅಂಥ ರಾಸುಗಳನ್ನು ನಾವು ಗುರುತಿಸ್ಬಿಟ್ಟು ಹಿಂಡಿನಿಂದ ಬೇರ್ಪಡಿಸಬೇಕು. ಹಿಂಡಿನಿಂದ ಬೇರ್ಪಡಿಸಲಿಲ್ಲ ಅಂತಂದರೆ ಆ ಒಂದು ಕಾಯಿಲೆ ಸೋಂಕಿನಿಂದ ಕೂಡಿದ ರಾಸು ಬೇರೆ ರಾಸುಗಳಿಗೆ ಕಾಯಿಲೆಯ ಮೂಲವಾಗುತ್ತೆ. ಸೊ ಇದು ಭಾಳ ಮುಖ್ಯ. ಸಂತಗಳನ್ನು ಗುರುತಿಸ್ಬಿಟ್ಟು ತೆಗಿಬೇಕು, ಅವುಗಳನ್ನು ಕಲ್ಲಿಂಗ್ ಅಂತ ಹೇಳಿ ಹೇಳ್ತೀವಿ ನಾವು. ಅಂಥ ರಾಸುಗಳನ್ನು ನಾವು ಕಲ್ಲಿಂಗ್ ಮಾಡಬೇಕು, ತೆಗಿಬೇಕು, ಹಿಂಡಿನಿಂದ ತೆಗೆದು ಬಿಡಬೇಕು. ಹಿಂಡಿನಲ್ಲಿ ಏನಾದ್ರು ಇಟ್ಟು ಅಂತಂದರೆ ಆರೋಗ್ಯವಂಥ ರಾಸುಗಳಿಗೆ ಕಾಯಿಲೆ ಬರುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಆನ್ ಬ್ರುಸಿಲೋಸಿಸ್, ರಾಷ್ಟ್ರೀಯ ಕಂದು ರೋಗ ನಿಯಂತ್ರಣ ಒಂದು ಯೋಜನೆ, ಇದು ರಾಷ್ಟ್ರೀಯ ಯೋಜನೆ. ಸೊ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಈ ಕಾಯಿಲೆಯನ್ನು ಸಂಪೂರ್ಣ ನಿಯಂತ್ರಣದಲ್ಲಿಡಬೇಕು, ಸಂಪೂರ್ಣ ನಿಯಂತ್ರಣದಲ್ಲಿಡಬೇಕು, ನಮ್ಮ ದೇಶವನ್ನು ಈ ಕಾಯಿಲೆಯಿಂದ ಮುಕ್ತ ಮಾಡಬೇಕು. ಇದು ಮನುಷ್ಯರಿಗೆ ಹರಡ್ತಕ್ಕಂಥ ರೋಗ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಒಂದು ಜಾಗ್ರತೆಯನ್ನು ವಹಿಸಬೇಕು. ಸೊ ಬ್ರುಸಿಲೋಸಿಸ್ ಏನಿದೆ, ಈ ಕಂದು ಹಾಕುವ ರೋಗ ಬರೀ ಪ್ರಾಣಿಗಳಿಗೆ ಸೀಮಿತ ಅಲ್ಲ, ಇದು ಜುನೋಟಿಕ್ ಡಿಸೀಸ್ ಅಂತ ನಾನು ಹೇಳಿದೆ. ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆ, ಮನುಷ್ಯರಲ್ಲಿ ಪರ್ಮನೆಂಟ್ ಸಂತಾನ ವೈಫಲ್ಯವನ್ನು ಉಂಟು ಮಾಡ್ತಕ್ಕಂಥ ಕಾಯಿಲೆ. ಸೊ ಹಾಗಾಗಿ ಇದಕ್ಕೆ ಸರ್ಕಾರ, ಘನ ಸರ್ಕಾರ ಏನಿದೆ, ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಬಿಟ್ಟು ಸೊ ಇದು ಯಾವ ಥರ ಇದನ್ನು ನಿಯಂತ್ರಣದಲ್ಲಿ ಇಡಬೇಕು, ಈ ಕಾಯಿಲೆಯನ್ನು ಯಾವ ಥರ ನಿಯಂತ್ರಣ ಮಾಡಬೇಕು ಅಂತಂದರೆ, ನಾವು ಯಾರು ಈಗ ಹೇಳಿದ್ನಲ್ಲ, ನಾನು ರೈತರಾಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ಪಶುವೈದ್ಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಯಾರು ಜಾನುವಾರು ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ ಅಂಥವರು 7ನೇ ತಿಂಗಳಲ್ಲಿ ಏನನ್ನು ಅಬಾರ್ಷನ್ ಆಯಿತು ಅಂದರೆ ಸ್ವಲ್ಪ ನಾವು ಕೇರ್ ಅಂದರೆ ಜಾಗ್ರತೆಯನ್ನು ವಹಿಸಿ ಆ ಒಂದು ಇದನ್ನು ಹ್ಯಾಂಡಲ್ ಮಾಡೋದಾಗಲಿ, ಕ್ಲೀನಿಂಗ್ ಆಗಲಿ, ಹೈಜಿನಿ ಮೇಂಟೈನ್ ಮಾಡಬೇಕು. ವ್ಯಾಕ್ಸಿನೇಷನ್ 4-8 ತಿಂಗಳ ವಯಸ್ಸಿನ ಕರುಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ಸೊ ಅದ್ರ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ತೊಗೊಂಡು ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ಕಂಪಲ್ಸರಿ ಗ್ಲೌಸ್ ಹಾಕ್ಕೊಂಡು ನಾವು ಮಾಸ್ಕ್ ತೆಗಿಬೇಕು. ಅದರ ಸೆಕ್ರೀಷನ್ಸ್ ಏನಿದೆ, ಇನ್ಫೆಕ್ಟೆಡ್ ಸೆಕ್ರೀಷನ್ಸ್ ಏನಿದೆ ಅದು ಕಣ್ಣಿಗೆ ಸೋಗದಾಗೆ ಎಲ್ಲೂ ತಗಲ್ದಾಗೆ ನಾವು ಜಾಗ್ರತೆ ವಹಿಸಬೇಕು. ಇದೆಲ್ಲ ರೀತಿಯಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ಸೇಫ್ ಇರ್ತೀವಿ, ರಾಸುಗಳು ಸೇಫ್ ಇರ್ತದೆ. ಆಮೇಲೆ ಅಂತ ಏನಿದಾವೆ ರಾಸುಗಳನ್ನು ನಾವು ಮೊದಲು ಹಿಂಡಿಂದ ತೆಗಿಬೇಕಾಗುತ್ತೆ. ಸೊ ಇವು ಮುಖ್ಯವಾದಂಥ ಒಂದು ನಿಯಂತ್ರಣ ಕ್ರಮಗಳು. ಆದರೆ ನಮ್ಮ ಭಾರತದಂಥ ಒಂದು ರಾಷ್ಟ್ರದಲ್ಲಿ ಏನಾಗಿದೆ, ಹೆಚ್ಚಿನ ಒಂದು ಅವೇರ್ನೆಸ್, ಜಾಗೃತಿ ಮತ್ತು ಅಥವಾ ತಿಳುವಳಿಕೆ ಇಲ್ಲದೇ ಇರೋದ್ರಿಂದ ಯಾವುದಾದ್ರೂ ಒಂದು ರಾಸು 7ನೇ ತಿಂಗಳಲ್ಲಿ ಅಬಾರ್ಷನ್ ಆಯಿತು ಅಂದರೆ ನಾವೇನು ಮಾಡ್ತೀವಿ, ಅದನ್ನು ಬೇರೆಯವ್ರಿಗೆ ಮಾರಿಬಿಡ್ತೀವಿ. ಬೇರೆಯವ್ರಿಗೆ ಮಾರಿದಾಗ ಅಲ್ಲಿ ಇರ್ತಕ್ಕಂಥ ಇವನು ಅವನಿಗೆ ಗೊತ್ತಿರಲ್ಲ, ಅವನು ಅದನ್ನು ಇಟ್ಕೊಂಡು ಮತ್ತೆ ಅವನಲ್ಲಿ ಅಬಾರ್ಷನ್ ಆದಾಗ ಅದು ಎಷ್ಟು ದನಗಳಿಗೆ ಕಾಯಿಲೆ ಹರಡುತ್ತೋ ಗೊತ್ತಿಲ್ಲ. ಸೊ ಇದು ಒಂದು ಇದಿದೆ. ಅದಕ್ಕೆ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಲ್ಲಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಆ ಕಲ್ಲಿಂಗ್ ವ್ಯವಸ್ಥೆ ಮಾಡಿದಾಗ ಅವರಿಗೆ ಅಂಥ ಒಂದು ರೈತರಿಗೆ ಪರಿಹಾರ ಸಿಗಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಮಾಡ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಅವರು ವಿಶೇಷವಾಗಿ ಈ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು. 7ನೇ ತಿಂಗಳಲ್ಲಿ ಅಬಾರ್ಷನ್ ಆಗ್ತಕ್ಕಂಥದ್ದು ಅಥವಾ ಬೀಜದಲ್ಲಿ ಬಾವು ಬಂದರೆ ಅಥವಾ ಐಗ್ರೋಮಾ ಈ ನೀ ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಏನಾದ್ರು ಬಂತು ಅಂದರೆ, ಸೊ ಅಂಥವರು ಸ್ವಲ್ಪ ಹೆಚ್ಚಿನ ಒಂದು ನಿಗಾ ವಹಿಸಿ ಅವರ ಡೈರಿ ಫಾರ್ಮ್ಗಳಲ್ಲಿ, ಅವರ ಫಾರ್ಮ್ಗಳಲ್ಲಿ 2 ವರ್ಷಕ್ಕೆ 2 ಸಾರಿ ಎಲ್ಲ ರಾಸುಗಳನ್ನು ಈ ಬ್ರುಸಿಲೋಸಿಸ್ ಟೆಸ್ಟಿಂಗ್ ಪರೀಕ್ಷೆಗೆ ಒಳಪಡಿಸಿ ಪಾಸಿಟಿವ್ ರಿಯಾಕ್ಟರ್ಸ್ ಪಾಸಿಟಿವ್ ಆಗಿರತಕ್ಕಂಥ ಕೇಸ್ಗಳನ್ನು ಕಂಡು ಬಂದರೆ ಅವುಗಳನ್ನು ಕಲ್ಲಿಂಗ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಮಾಡಿದ್ರೆ ಈ ಕಾಯಿಲೆನ ಸಂಪೂರ್ಣ ನಿಯಂತ್ರಣದಲ್ಲಿಡ್ಬೋದು. ಆಮೇಲೆ ಸಾರ್ವಜನಿಕ ಒಂದು ಆರೋಗ್ಯದ ದೃಷ್ಟಿಯಿಂದಲೂ ಸಹ ಈ ಕಾಯಿಲೆ ನಿಯಂತ್ರಣ ಬಹಳ ಮುಖ್ಯ. ನಿಯಂತ್ರಣನೇ ಅಲ್ಲ, ನಿರ್ಮೂಲನೂ ಸಹ ಆಗಬೇಕು. ಈ ಕಾಯಿಲೆ ನಿರ್ಮೂಲನೆ ಮಾಡೋದ್ರಲ್ಲಿ ಎಲ್ಲರೂ ಕೈ ಜೋಡಿಸೋಣ, ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ರಾಷ್ಟ್ರೀಯ ಕಂದುರೋಗ ನಿಯಂತ್ರಣ ಕಾರ್ಯಕ್ರಮ, ಜಾನುವಾರುಗಳಲ್ಲಿ ಕಂಡುಬರುವ ಕಂದುರೋಗ ಮತ್ತು ನಿಯಂತ್ರಣ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಣಿ ತಜ್ಞರಾದ ಡಾ ಶ್ರೀಧರ್ ಜಯನ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೀಗಿದೆ. ಭತ್ತ, ಹಳೆ ಸೋನ, ಮಸೂರಿ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ 2,220. ಮಾರುಕಟ್ಟೆ ರಾಯಚೂರು ನೆಲಗಡಲೆ ಶೇಂಗಾ 4,212 ರೂಪಾಯಿಯಿಂದ 5,401 ರೂಪಾಯಿ. ಭತ್ತ, ಸೋನ, ಮಸೂರಿ 1,736 ರೂಪಾಯಿಯಿಂದ 1,956 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 5,401 ರೂಪಾಯಿ. ತೊಗರಿ, ಕೆಂಪು 6,222. ಮಾರುಕಟ್ಟೆ ಲಿಂಗಸ್ಕೂರು ಸಜ್ಜೆ ಇತರೆ 2,100 ರೂಪಾಯಿಯಿಂದ 2,700 ರೂಪಾಯಿ. ಹುರುಳಿಕಾಳು 5,140 ರೂಪಾಯಿ. ಮಾರುಕಟ್ಟೆ ಸಿಂಧನೂರು ಭತ್ತ ಆರ್ಎನ್ಆರ್ ಹೊಸದು 2,100 ರೂಪಾಯಿಯಿಂದ 2,150 ರೂಪಾಯಿ. ಭತ್ತ ಆರ್ಎನ್ಆರ್ ಹಳೆಯದು 2,240 ರೂಪಾಯಿಯಿಂದ 2,280 ರೂಪಾಯಿ. ಇದುವರೆಗೆ

ನಿಮ್ಮದ ಕಂಬಳಿ ಒತ್ತಾನಪ್ಪ, ನಿಮ್ಮದ ಬೆತ್ತ ಹಿಡ್ದಾನ. ಪಂಡರ ಭರಣಿ ದರ್ಜಾನೋ ಅಲ್ಲೆಲ್ಲ ವಿದಂಡ ಕೋಲ್ ಹಿಡ್ದಾನ. ಹರಿನೇಲಮ್ಮ ಎಂದಾನೋ ಹೂವಿನ ದುರುಡಿ ಬದಲೀಗ. ಹಾಲು ಹಳವ ಬಿಟ್ಟಾನ ರಾಯ ಮಾರಗ ಇಳ್ದಾನ. ಅಲ್ಲೇನೋ ಇಲ್ಲೇನೋ ಮಾಳಪ್ಪ ಎಲ್ಲಿಗೆ ಬರುತ್ತಾನೇನ. ಅಪ್ಪ ಗಾವಿ ಆಚಿತ್ತಾನ ಅಂದ್ರ ಯಾವ ನಾಡಿಗ ಪೈಣಾವ. ಮಗ ಮಂದಿಯ ಊಟ ಭಕ್ತರು ಮನೆಗೆ ಪರಿಣಾಮ